ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿಯವರ ನುಡಿ. ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ. ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ. ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ. ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ. ಕೇಳುಗರೆ, ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:15. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಕೇಳಿ ವಿಶ್ವ ತಂಬಾಕು ರಹಿತ ದಿನ. ಈ ಸಂದರ್ಭದಲ್ಲಿ ಮಾಹಿತಿ ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ ಹಾಗೂ ಕುಮಾರ್ ಅಗಡಿ. ಆರಂಭದಲ್ಲಿ ಒಂದೆರಡು ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೇಳಿ ವಿಶ್ವ ತಂಬಾಕು ರಹಿತ ದಿನದ ಮಾಹಿತಿ. ಓ ಕುಮಾರ ಬಾಪ, ಎಲ್ಲಿದ್ಯಾ? ಓ ತಿಮ್ಮಪ್ಪ, ಏನಪ್ಪ ಬಹಳ ದಿನದ ಮೇಲೆ ಭೇಟಿ ಆದಲ್ಲೋ. ಬಾಬಾ ತಮ್ಮ, ಎಲ್ಲ ಆರಾಮಿದ್ದೀರಾ? ಏ ಆರಾಮದ ನೋಡು, ಬಿಲ್ಕುಲ್ ಆರಾಮದನಿ. ಅದೇ ಇಲ್ಲಿ ಸ್ವಲ್ಪ ಓದ್ತಾ ಇದ್ನ. ಇದು ಏನೋ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನೋ ಒಂದು ಪ್ರಕಟಣೆ ಹೊರಡಿಸಿದ್ರು, ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ತಾ ಇದ್ದೆ. ಏ ಅಂದಂಗ ಇವತ್ತ ವಿಶ್ವ ತಂಬಾಕು ರಹಿತ ದಿನ ಅಲ್ಲನ? ಹಾ ಹೌದು, ಅದ್ರ ಬಗ್ಗೆನೇ ಓದ್ತಾ ಇದ್ದೆ ನೋಡು. ಹಾ ಅಂದಂಗ ನೀನು ಅಗ್ರಿಕಲ್ಚರ್ ಸ್ಟೂಡೆಂಟ್ ಅಪ್ಪ, ಸ್ವಲ್ಪ ನನಗೂ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಹಾ ನೋಡು ಕುಮಾರ, ಅದ್ರ ಬಗ್ಗೆ ಬಹಳ ಮಾಹಿತಿನೂ ಇಲ್ಲಿ ಬರ್ದಾರೆ, ಸ್ವಲ್ಪ ತಿಳಿಸಿ ಹೇಳ್ತೇನೆ ನೋಡು. ಏ ಹೇಳಲ್ಲ, ಮತ್ತೆ ನನಗೂ ಚಲೋ ಆಗತ್ತೆ, ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ನಾಗ ಬಹಳ ಜನ ತಂಬಾಕು ತಿಂತಾರೋ ಮರೆಯ. ಹಾ ನೋಡು, ಅವರು ತಂಬಾಕು ತಿನ್ನವರು ಅಗ್ರಿ ಜಾಗೃತಿಯಿಂದ ಇರಬೇಕಾಗತ್ತೆ. ಹೌದು ನೋಡು, ಯಾಕಂದ್ರೆ ಅದೊಂದು ಮಾರಕ ರೋಗ, ಅದಕ್ಕೆ ಆಹ್ವಾನ ಮಾಡ್ತಾ ಇದೆ. ಹೌದು, ಇದರಿಂದ ಸುಮ್ಸುಮ್ನೆ ನಾವು ಆಪತ್ತಿಗೆ ಅನಾಹುತನ ಮೈ ಮೇಲೆ ಎಳ್ಕೊಂಡಂಗಾಗಿದೆ. ಅದಕ್ಕಾಗಿ 31 ಮೇ ಇದು ಪ್ರತಿ ವರ್ಷ ತಂಬಾಕು ರಹಿತ ದಿನವನ್ನಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕವಾಗಿ ಆಚರಿಸ್ತಾ ಇದೆ. ನೋಡಪ್ಪ, ಈ ವರ್ಷದ ಧ್ಯೇಯ ವಾಕ್ಯ ನಮಗೆ ಆಹಾರ ಬೇಕು, ತಂಬಾಕು ಬೇಡ ಅಂತ. ನೋಡ, ಈ ಅಭಿಯಾನವು ರೈತರಿಗೆ ಪರ್ಯಾಯ ಬೆಳೆ ಮತ್ತು ಮಾರುಕಟ್ಟೆ ಅವಕಾಶಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೆ ಪೌಷ್ಟಿಕವಾದ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಇದರಿಂದಾಗಿ ಜಾಗತಿಕ ಆರೋಗ್ಯ ಬಿಕ್ಕಟ್ಟಿಗೆ ಕೊಡುಗೆಯನ್ನ ನೀಡುತ್ತದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆಯಪ್ಪ. ಅಂದಾಗೆ ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನವನ್ನ ತಂಬಾಕು ಬೆಳೆ ಮತ್ತು ಅದರ ಉತ್ಪನ್ನಗಳಿಂದ ಪರಿಸರಕ್ಕೆ ಹಾಗೂ ಜನರ ಸರ್ವತೋಮುಖ ಗುಣಮಟ್ಟದ ಮೇಲೆ ಆಗುವ ಪರಿಣಾಮಗಳ ಕುರಿತು ಕೇಂದ್ರೀಕೃತವಾದ ಒಂದು ವ್ಯವಸ್ಥೆ ಆಗಿದೆ ಕುಮಾರ. ವಿಶ್ವ ತಂಬಾಕು ರಹಿತ ದಿನದ ಮಹತ್ವವು ತಂಬಾಕು ಸೇವನೆಯನ್ನ ಕಡಿಮೆ ಮಾಡಲು ಮತ್ತೆ ಸಾರ್ವಜನಿಕ ರೋಗವನ್ನ ರಕ್ಷಿಸಲು, ಸಾರ್ವಜನಿಕ ಆರೋಗ್ಯವನ್ನ ರಕ್ಷಿಸಲು ಜಾಗತಿಕ ಪ್ರಯತ್ನಗಳನ್ನ ಸಜ್ಜುಗೊಳಿಸುವ ಸಾಮರ್ಥ್ಯದಲ್ಲಿದೆ. ತಂಬಾಕು ಉತ್ಪನ್ನಗಳ ಮೇಲಿನ ಹೆಚ್ಚಿದ ತೆರಿಗೆಗಳು, ತಂಬಾಕು ಜಾಹೀರಾತಿನ ಮೇಲಿನ ಸಮಗ್ರ ನಿಷೇಧ ಈ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಬಹಳ ಮಹತ್ವ ಕೊಟ್ಟಿದ್ದಾರೆ ನೋಡು. ಅಂದಾಗೆ ಈ ಭಾರತದಲ್ಲಿ ತಂಬಾಕಿನ ಹೊರೆ ತುಂಬಾ ಮಟ್ಟದಲ್ಲಿದೆ. ಇದ್ರ ಬಗ್ಗೆನು ಸ್ವಲ್ಪ ಮಾಹಿತಿ ಇದೆ, ನೀನೇ ಹೇಳಪ್ಪ ಏನಂತ. ಅಲ್ಲೋ, ಈ ಹೊರೆ ಅಂದ್ರೆ ಭಾರತದಲ್ಲಿ ಪ್ರತಿ ವರ್ಷ 13.5 ಲಕ್ಷ ತಂಬಾಕಿನಿಂದ ಸಾಯ್ತಾ ಇದಾರೆ ನೋಡಪ್ಪ. ಅಂದ್ರ ಏನಿದ ಐತಿಲ್ಲ, ಇದು ತಂಬಾಕು ತಿಂದ ಹಿಂಗ ಜನ ಸತ್ರ ಗತಿ ಹಂಗ ಸಂಸಾರದ ಎಲ್ಲಿ ಹೋಗ್ಬೇಕು ಕುಟುಂಬಗಳು ಅಂತಾನೆ. ಅಲ್ಲೋ, ಈ ಮೊದಲ ಕೋವಿಡ್ ಬಂತ, ಅದ್ರಾಗ ಒಂದಿಷ್ಟು ಜನ ಸತ್ರ, ಮತ್ತ ಈ ತಂಬಾಕನ ತಿನ್ಕಂತ ಹಿಂಗ ಸಾಯಕಂತ ಹೊಂಟ್ರ ಮತ್ತ ಕುಟುಂಬ ಗತಿ ಏನಾಗ್ಬೇಕು? ಹೌದಂತಿಲ್ಲ. ಅಲ್ಲ, ಈ ಜಾಗತಿಕ ವಿಶ್ವ ಆರೋಗ್ಯ ಸಂಸ್ಥೆ 2016-17 ಗ್ಲೋಬಲ್ ಅಡಲ್ಟ್ ಟೊಬ್ಯಾಕೋ ಸಮೀಕ್ಷೆಯನ್ನ ವರದಿ ಮಾಡಿತ್ತಪ್ಪ. ಅದರ ಪ್ರಕಾರ ಸುಮಾರು 28.6% ಅಂದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತೆ ಇನ್ನೊಂದು ರೀತಿ ತಂಬಾಕು ಉತ್ಪನ್ನಗಳನ್ನ ಸೇವಿಸ್ತಾ ಇದಾರೆ ನಮ್ಮ ದೇಶದಾಗ. ಹೌದು, ಅದರಲ್ಲಿ 42.4% ಪುರುಷರು ಮತ್ತೆ 14.2% ಮಹಿಳೆಯರು ಈ ತಂಬಾಕು ಸೇವನೆಯನ್ನು ಮಾಡ್ತಾ ಇದಾರೆ ನೋಡು. ಅಂದಾಗೆ ಈ ವರ್ಷ ತಂಬಾಕು ಬಳಕೆಯಿಂದ ಆಗುವ ದುಷ್ಪರಿಣಾಮ ಕುರಿತು ಮಾಹಿತಿ ಹಂಚಿಕೊಳ್ಬೇಕು ಅಂತ ಈ ಒಂದು ಸಂಸ್ಥೆ ವಿಚಾರವನ್ನ ಮುಂದಿಟ್ಟಿದೆ. ಉದ್ಯಮವಾಗಿ ಒಂದ್ ಕಡೆ ಕಂಪನಿಗಳು ಬೆಳೆಸುವ ಪೈಪೋಟಿ ಒಡ್ತಾ ಇವೆ. ಅಂದ್ರೆ ಇದು ಟೊಬ್ಯಾಕೋ ಬೆಳಿಬಾರದು ಅಂತೇಳಿ ಅಂತ ಆರೋಗ್ಯ ಸಂಸ್ಥೆ ಕರೆ ಕೊಟ್ಟಿದ್ದು ಒಂದ್ ಕಡೆ ಆದ್ರೆ, ಈ ಕಂಪನಿಗಳು ತಂಬಾಕು ಉತ್ಪನ್ನಗಳ ಮಾರಾಟ ಮಾಡಿ ಲಾಭ ಮಾಡ್ಕೊಳ್ಳೋಣ ಅಂತ ಒಂದ್ ಕಡೆ ಹೊರಟವಪ್ಪ. ಅದು ತಪ್ಪಲ್ಲ, ಈ ಜನರಿಗೆ ಮಾರಕವಾಗಿರೋದನ್ನ ನಾವು ಅದ್ರಾಗ ಇದು ಮಾಡ್ತಂದ್ರೆ. ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕವಾಗಿ ತಂಬಾಕಿನ ಮಾರಕ ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಂಡು ಬರ್ತಾ ಇದೆ. ಜನರು ಆರೋಗ್ಯವನ್ನ ತಮ್ಮ ಹಕ್ಕು, ತಮ್ಮ ಹಕ್ಕನ್ನ ರಕ್ಷಿಸಿಕೊಳ್ಬೇಕು, ಮುಂಬರುವ ಪೀಳಿಗೆಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಜಾಸ್ತಿ ತಂಬಾಕು ತಿಂತ ಹೋದ್ರೆ ಈ ವಂಶ ಪಾರಂಪರ್ಯವಾಗಿ ಬೆಳೆದಂತ ಒಂದು ಪೀಳಿಗೆನೆ ಕಡಿಮೆ ಆಗ್ಬಿಡ್ತದೆ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ. ಅಲ್ಲ ತಿಮ್ಮಪ್ಪ, ನನಗೆ ಇನ್ನೊಂದು ಅರ್ಥ ಆಗತ್ತಿಲ್ಲ. ಜನ ಯಾಕೆ ಹಿಂಗ್ ಮಾಡ್ತಾರಂತ, ಈ ತಂಬಾಕು ತಿನ್ನೋದ್ರಿಂದ ಆರೋಗ್ಯ ಹಾಳಾಕತ್ತೆ ಅನ್ನೋದು ಗೊತ್ತೈತಿಲ್ಲ ಜನರಿಗೆ? ಮೋಜು ಮಜಾ ಅಷ್ಟೇ ಇವತ್ತಿಂದಷ್ಟೇ ವಿಚಾರ, ನಾಳೆ ಬಗ್ಗೆ ವಿಚಾರ ಮಾಡಕ್ ಹೋಗಲ್ಲ. ಹಂಗಲ್ಲಪ್ಪ, ಈಗ ಮನ್ಯಾಗ ತಂದೆ ತಾಯಿಗಳು ಅಣ್ಣತಮ್ಮಗಳು ಎಲ್ಲರೂ ಹೇಳ್ತಾರ ತಿನ್ಬಾಡ್ರು ಅದು ಸರಿ ಇಲ್ಲ ಅಂತಂದ್ರೆ ಕೇಳಂಗಿಲ್ಲ. ವಿವಿಧ ಕಾರಣಗಳಿವೆ. ಯಾಕಂದ್ರೆ ಈ ಕಂಪನಿಯವರಿಗೆ ಉತ್ಪನ್ನ ಮಾರಿದ್ರೆ ಅವರಿಗೆ ಲಾಭ ಆಗ್ತದೆ, ಮತ್ತೆ ಲಾಭ ಆಗ್ತದೆ ಅಂದ್ರೆ ಮತ್ತೀಗ ಜನರ ಹಾದಿ ತಪ್ಪಿಸಕ್ಕೆ ಅವ್ರು ತಯಾರಿದ್ದಾರೆ. ಅದಕ್ಕಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ 1987 ತಂಬಾಕಿನಿಂದ ಮಾರಕವಾದ ಪರಿಣಾಮ ಕಂಡು ಹಿಡಿದು ತಂಬಾಕಿನಿಂದ ಬರುವ ಮಾರಣಾಂತಿಕತೆ ಗಮನಿಸಿ ಎಲ್ಲಾ ಸದಸ್ಯ ದೇಶಗಳು ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದ್ರು ನೋಡು. ಯಾವಾಗಿಂದ 1987 ವಿಶ್ವ ತಂಬಾಕು ರಹಿತ ದಿನವನ್ನ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕದಾಗೂ ತಂಬಾಕಿನ ಹೊರೆ ಜಾಸ್ತಿ ಐತೆಪ್ಪ. ಈ ವಯಸ್ಕರ ಒಂಥರ ತಂಬಾಕು ಉತ್ಪನ್ನ ಬಳಸ್ತಾ ಇದ್ರೆ ಇನ್ನೊಂದ್ ರೀತಿ ತಂಬಾಕು ಉತ್ಪನ್ನಗಳನ್ನು ಬೇರೆ ಬೇರೆ ಬಳಸಾಕತ್ತಾರ. ಅಂದ್ರ ಸುಮಾರು 3 ಕೋಟಿ ಜನ ಕರ್ನಾಟಕದಾಗ ತಂಬಾಕು ಉತ್ಪನ್ನಗಳನ್ನ ಬಳಸಾಕತ್ತಾರ ನೋಡು. ಅದರಲ್ಲಿ 8.8% ಧೂಮಪಾನಿಗಳು ಮತ್ತು 16.3% ಹೊಗೆರಹಿತ ತಂಬಾಕು ಬಳಕೆದಾರರು ಇದಾರ. ಸುಮಾರು 23.9% ಜನರು ಸಾರ್ವಜನಿಕ ಸ್ಥಳದಲ್ಲೇ ಪರೋಕ್ಷವಾಗಿ ಧೂಮಪಾನಕ್ಕೆ ಒಳಗಾಗ್ತಾ ಇದಾರ. ಕರ್ನಾಟಕ ಅನ್ನೋದು ಐತಲ್ಲಪ್ಪ, ಇದು ನಮ್ಮ ಭಾರತದಲ್ಲೇ ತಂಬಾಕು ಉತ್ಪನ್ನಗಳನ್ನ ಬೆಳೆಯುತ್ತಿರೋದ್ರಲ್ಲಿ 2ನೇ ಅತಿ ದೊಡ್ಡ ರಾಜ್ಯ ಐತಿ. ತೋಟಗಾರಿಕೆ ಇಲಾಖೆ ಪ್ರಕಾರ ಕರ್ನಾಟಕವು 51,175 ತಂಬಾಕು ಬೆಳೆಗಾರರನ್ನ ಹೊಂದಿದ. ರಾಜ್ಯದಲ್ಲಿ ಬೆಳಗಾವಿ, ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ದಾವಣಗೆರೆಯಲ್ಲಿ ತಂಬಾಕನ್ನ ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ನೋಡು. ಅಂದಾಗೆ ಕುಮಾರ, ಹೀಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಇನ್ನೂ ಒಂದು ಹಳೆ ಮಾಹಿತಿ ನಮ್ಮ ಮುಂದಿಟ್ಟಾರೆ, ಅದನ್ನು ಓದ್ತೇನೆ ನೋಡು. ಏಪ್ರಿಲ್ 7, 1988 ಧೂಮಪಾನ ನಿಷೇಧ ದಿನವನ್ನಾಗಿ ಆಚರಿಸಬೇಕು ಅಂತ ಈ ವಿಶ್ವ ಆರೋಗ್ಯ ಸಂಸ್ಥೆ ಕರೆ ಕೊಟ್ಟರು. ಹಾಗೆ ಪ್ರತಿ ವರ್ಷ May 31 ಈ ಒಂದು ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಬೇಕು ಅಂತ ಈಗಾಗಲೇ ಜಾರಿಗೆ ತರಲಾಗಿದೆ. ತಂಬಾಕು ಮತ್ತು ತಂಬಾಕಿನ ವಸ್ತುಗಳ ಬಳಕೆಯ ನಿಷೇಧ ಕುರಿತು ವಿಶ್ವ ಆರೋಗ್ಯ ಸಂಸ್ಥೆ ಬೇರೆ ಬೇರೆ ಅಭಿಯಾನವನ್ನ ಹಮ್ಮಿಕೊಳ್ತಾ ಬರ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ 2010 ತಂಬಾಕು ಉತ್ಪನ್ನಗಳ ಬಳಕೆ ಉತ್ತೇಜಿಸಲು ಮಹಿಳೆಯರನ್ನ ಬಳಸಿಕೊಳ್ಳುವುದನ್ನ ವಿರೋಧಿಸಿ ಧೂಮಪಾನ ನಿಷೇಧ ದಿನವನ್ನಾಗಿ ಆಚರಿಸ್ತು. ಅಂದ್ರೆ ಸುಮ್ ಸುಮ್ನೆ ಪ್ರತಿ ಅಡ್ವರ್ಟೈಸಿಗೂ ಪ್ರತಿ ಜಾಹೀರಾತಿಗೂ ಮಹಿಳೆಯರನ್ನ ಬಳಕೆ ಮಾಡ್ಕೊಳ್ಳೋದು, ಇಂಥದನ್ನ ಮಾಡಬಾರ್ದು ಅಂತ ಕಡ್ಡಾಯವಾಗಿ ಒಂದು ಆದೇಶ ಹೊರಡ್ತು. ತಂಬಾಕು ಉತ್ಪನ್ನಗಳ ತಡೆ ದಿನವನ್ನಾಗಿ 2011 ಆಚರಣೆಗೆ ತಂತು. ತಂಬಾಕು ಉತ್ಪನ್ನಗಳ ಉತ್ತೇಜಿಸುವ ಕಂಪನಿಗಳ ವಿರುದ್ಧ ಆಂದೋಲನ ನಡೆಸಿತು. 2013 ತಂಬಾಕಿನ ಉತ್ಪನ್ನಗಳ ಜಾಹೀರಾತು ವಿರೋಧ, ಉತ್ಪನ್ನಗಳ ಉತ್ತೇಜನ ವಿರೋಧ ಮತ್ತು ಪ್ರಾಯೋಜಕರ ವಿರೋಧಿಸುವ ಅಭಿಯಾನ ಆರಂಭಿಸಿತು. 2014 ತಂಬಾಕು ಉತ್ಪನ್ನಗಳ ಮೇಲೆ ತೆರಿಗೆ ಹೆಚ್ಚಿಸುವುದು ಈ ಆದೇಶ ಹೊರಡಿಸಿತು. 2015 ತಂಬಾಕು ಉತ್ಪನ್ನಗಳ ಅನೈತಿಕ ಉಪಯೋಗ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಬೇಕಂತ ಜಾರಿಗೆ ತಂತು. 2016 ಗೆಟ್ ರೆಡಿ ಫಾರ್ ಪ್ಲೇನ್ ಪ್ಯಾಕೇಜ್ ಈ ಅಭಿಯಾನವನ್ನ ಜಾರಿಗೆ ತಂತು. ಅದೇ ತರ 2017 ತಂಬಾಕು ಬೆಳವಣಿಗೆಗೆ ಮಾರಕ ದಿನವನ್ನಾಗಿ ಆಚರಿಸಬೇಕು ಅಂತ ಕರೆ ಕೊಡ್ತು. 2018 ತಂಬಾಕು ಮತ್ತು ಹೃದಯ ಕಾಯಿಲೆ ಎಂಬ ಆದೇಶವನ್ನ ಹೊರಡಿಸ್ತು. 2019 ತಂಬಾಕು ವಿರೋಧ ಮತ್ತು ಪುಪ್ಪುಸ ಆರೋಗ್ಯ ದಿನವನ್ನಾಗಿ ಆಚರಿಸಬೇಕು ಅಂತ ಕರೆ ಕೊಡ್ತು. ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ 2020 ತಂಬಾಕು ಬೆತ್ತಲೆಗೊಳಿಸಲಾಯಿತು ಅಭಿಯಾನ ಆಚರಿಸಲಾಯಿತು. ಅಂದ್ರೆ ತಂಬಾಕಿನ ಮಾರಕ ರೋಗವನ್ನ ಮುಚ್ಚಿಟ್ಟು ಈ ಕಂಪನಿಗಳೆಲ್ಲ ಜಾಹೀರಾತು ಮಾಡ್ತಾ ಇದ್ದಾವೆ, ಒಳಗಡೆ ಏನೇನು ಒಂದು ಕೆಟ್ಟ ಅಂಶಗಳಿದಾವಲ್ಲ ಅದನ್ನೆಲ್ಲ ಹೊರಗೆ ತೆಗೆಯಲಾಯಿತು. 2021 ವಿಶ್ವ ಆರೋಗ್ಯ ಸಂಸ್ಥೆ ಕಮಿಟ್ ಟು ಕ್ವಿಟ್ ಸಂಪೂರ್ಣ ಬಳಕೆ ನಿಲ್ಲಿಸಬೇಕು ಅಂತ ಆದೇಶ ಹೊರಡಿಸ್ತು. 2022 ಪರಿಸರಕ್ಕೆ ಮಾರಕ ಎಂಬ ಅಭಿಯಾನವನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಹೊರತಂದ್ರು. ಅದೇ ತರ ಈ ವರ್ಷ ಅಂದ್ರೆ 2023 ಆಹಾರ ಬೆಳೆಸಿ ತಂಬಾಕು ನಿಲ್ಲಿಸಿ ಅಭಿಯಾನವನ್ನ ಹೊರಗೆ ತಂದಿದ್ದಾರೆ. ಏ ತಿಮ್ಮಪ್ಪ, ಈ ವಿಶ್ವ ತಂಬಾಕು ರಹಿತ ದಿನನ 31 ಆಚರಣೆ ಮಾಡಕತ್ತಾರ ಕರೆ, ಅದರ ಸಲುವಾಗಿ ನಮ್ಮ ರಾಜ್ಯ ಸರ್ಕಾರನು ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡತ್ತಪ್ಪ. ಅದು ಏನಂತ ಗೊತ್ತ ನಿನಗ? ಸೈಕ್ಲೋಥಾನ್ ನಡೆಸಕತ್ತಾರ, ಗೊತ್ತೈತಿಲ್ಲ ನಮ್ಗೆ ಆಹಾರ ಬೇಕು ತಂಬಾಕಲ್ಲ ಅನ್ನೋ ನಾಮ ಫಲಕ ಹಿಡ್ಕೊಂಡು ಸುಮಾರು 100 ಆರೋಗ್ಯ ಕಾರ್ಯಕರ್ತರು ಆರೋಗ್ಯ ಸೌಧ ಕಚೇರಿಯಿಂದ ಸೈಕ್ಲಿಂಗ್ ಮೂಲಕ ಫ್ರೀಡಂ ಪಾರ್ಕ್ ವರೆಗೂ ಜಾಥಾ ಹೋಗಾಕತ್ತಾರ ನೋಡು. ಪಾಪ ಈ ಸರ್ಕಾರ ಆದ್ರೂ ಏನ್ ಮಾಡ್ತದೆ, ಹೆಂಗಾದ್ರೂ ಮಾಡಿ ಜನರಿಗೆ ಒಂದು ಅರಿವಿಗೆ ತರಾನ, ಇದು ತಂಬಾಕು ಉತ್ಪನ್ನ ಬಳಸೋದನ್ನ ಆದಷ್ಟು ಕಡಿಮೆ ಮಾಡಾನ, ಜನರ ಆರೋಗ್ಯ ಕಾಪಾಡೋಣ ಅಂತ ಅವರು ತಮ್ ತಮ್ಮೊಳಗೆ ಯೋಚನೆ ಮಾಡಿ ಒಂದು ಕಾರ್ಯಕ್ರಮ ತಂದಾರೆ, ಈ ಮಕ್ಕಳು ಎಲ್ಲಿ ಕೇಳ್ತಾರೆ? ಅಲ್ಲ, ಈ ನೂತನ ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಈ ಹೀಲಿಯಂ ಬಲೂನ್ಗಳನ್ನ ಬಿಡುಗಡೆ ಮಾಡಲು ಕಾರ್ಯಕ್ರಮಕ್ಕೆ ಯುದ್ಧಕ್ತವಾದ ಚಾಲನೆಯನ್ನು ನೀಡಾಕತ್ತಾರ. ಬತ್ತ ಫ್ರೀಡಂ ಪಾರ್ಕ್ ನಿಂದ ತಂಬಾಕು ನಿಯಂತ್ರಣ ಒಕ್ಕೂಟದ ಸದಸ್ಯರು ಈ ಕಾರ್ಯಕ್ರಮ ಆಯೋಜಿಸ್ಯಾರ ನೋಡು. ಮತ್ ನೀನು ಬಾಲ ಅಲ್ಲಿಗೆ ಬರಬೇಕು. ತಂಬಾಕು ಉತ್ಪಾದನೆ ಆರೋಗ್ಯದ ಮೇಲೆ ಮಾತ್ರ ಅಲ್ಲ ಪರಿಸರದ ಮೇಲೂ ದುಷ್ಪರಿಣಾಮ ಬೀರ್ತತಿ, ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರ್ತತಿ, ಒಟ್ಟ ರಾಷ್ಟ್ರದ ಒಟ್ಟಾರೆ ಉತ್ಪಾದಕತೆ ಮೇಲೆ ತಂಬಾಕು ಬಳಕೆ ಮತ್ತು ಬೆಳೆಗಳ ಪರಿಣಾಮಗಳ ಮೇಲೆ ಸಾರ್ವಜನಿಕರನ್ನ ಆಕರ್ಷಿಸುವುದೊಂದು ಇದು ಪ್ರಯತ್ನ ಆಗೈತೆ ನೋಡು. ಯಾವುದೇ ಇದ್ರು ಬೆಳವಣಿಗೆ ಕುಂಠಿತ ಮಾಡ್ತಾ ಇದೆ. ಅದೇ ತರ ತಂಬಾಕು ಬೆಳೆಗಾರರು ಕೂಡ ನಾವು ಚರ್ಚೆ ಮಾಡಬೇಕಾಗೈತೆ. ಯಾಕಂದ್ರೆ ಈಗ ಬೆಳೆಯರು ಅವರು ತಮ್ಮ ಉತ್ಪನ್ನ ಸಲುವಾಗಿ ಬೆಳೀತಾರೆ, ಹೌದು, ಸ್ವಲ್ಪ ಲಾಭ ಮಾಡ್ಕೊಳ್ಳೋಣ ಅಂತ. ಈಗ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಸ್ಥಳೀಯ ರೈತ ಮುಖಂಡರು, ಜಿಲ್ಲಾ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಇವರೆಲ್ಲರ ಸಹಯೋಗದಿಂದ June 1 ಆಯೋಜಿಸಲಾಗುತ್ತದೆ ಅಂತ ವಿಚಾರ ಹಾಕೊಂಡಿದ್ದಾರೆ. ಅದೇ ರೀತಿ ತಂಬಾಕು ಬೆಳೆಯಿಂದ ಪರ್ಯಾಯ ಬೆಳೆಗಳನ್ನ ಯಶಸ್ವಿಯಾಗಿ ಬದಲಾದ ಮಾಜಿ ತಂಬಾಕು ರೈತರನ್ನ ಅಭಿನಂದಿಸಬೇಕು. ತಂಬಾಕು ರೈತರೊಂದಿಗೆ ಯಶಸ್ವಿ ಕಥೆಯನ್ನ ಹಂಚಿಕೊಳ್ಳಬೇಕು. ಸಹ ತಂಬಾಕು ರೈತರನ್ನ ಪರ್ಯಾಯ ತಂಬಾಕು ಕೃಷಿಯನ್ನ ಆಯ್ಕೆ ಮಾಡಲು ಯೋಚಿಸುವಂತೆ ಪ್ರೇರೇಪಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಹಾಕ್ಕೊಂಡಿದ್ದಾರೆ. ಅದೇ ತರ ವಿಶ್ವ ತಂಬಾಕು ರಹಿತ ದಿನ 2023 ಮತ್ತು ಸುತ್ತಮುತ್ತಲಿನ 32 ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶಗಳಿಂದ 150 ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದೆ ಅಂತ ತಿಳಿಸಲಾಗಿದೆ. ಮತ್ತೇನು ಕುಮಾರ, ಏನಾದ್ರು ಮತ್ತೆ ಮಾಹಿತಿ ಇದೆಯಾ? ಮತ್ತೆ ಇನ್ನು ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿ ಕೆಲವೊಂದು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಾಗತ್ತಾರ. ಅದ್ರಾಗ ಪ್ರಮುಖವಾದ ಏನಪ್ಪಾ ಅಂದ್ರೆ, ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯವರು ಅಪ್ರಾಪ್ತ ವಯಸ್ಕರನ್ನ ತಂಬಾಕು ಹಾವಳಿಯಿಂದ ರಕ್ಷಿಸಲು ತಂಬಾಕು ಮುಕ್ತ ಉತ್ಪಾದನೆಯನ್ನ 2030 ಎಂಬ ಹೊಸ ನೀತಿಯನ್ನ ಪರಿಚಯ ಮಾಡಾಕತ್ತಾರ ನೋಡು. ಇನ್ನ ಸಿಗರೇಟು ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ 2003 ಕರೆ ನೋಡ ಮಟ್ಟದ ತಿದ್ದುಪಡಿಯನ್ನ ಸರ್ಕಾರದ ಪರಿಶೀಲನೆಯಾಗ ಐತಿ. ಆನಂತರ ನಗರಾಭಿವೃದ್ಧಿ ಇಲಾಖೆಯವರು 2022 ತಂಬಾಕು ಮಾರಾಟಗಾರರ ಪರವಾನಿಗೆ ಕುರಿತು ಒಂದು ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಿತ್ತಪ್ಪ. ಏನು ಪರವಾನಿಗೆ ತೆಗಿತಾರಂತೇನ? ಇಲ್ಲ, ಈ ನೀತಿಯ ಪ್ರಕಾರ ಏನಪ್ಪಾ ಅಂದ್ರೆ, ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡಲು ಪ್ರತ್ಯೇಕ ಪರವಾನಿಗೆಯನ್ನ ಕಡ್ಡಾಯ ಮಾಡಲಾಗಿತ್ತು ಅವಾಗ. ಓಹೋ, ಅದನ್ನ ಮತ್ತೆ ಜಾರಿಗೆ ತರಂಗದಾರ ಇವರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರಿಂದ ಕೊಟ್ಟ ಉಲ್ಲಂಘನೆ ನೋಂದಾಯಿಸಲು ಆಂಡ್ರಾಯ್ಡ್ ಮೊಬೈಲ್ ಐತಲ್ಲಪ್ಪ, ಅದರೊಳಗೆ ಅಪ್ಲಿಕೇಶನ್ ಸ್ಟಾಪ್ ಟೊಬ್ಯಾಕೋ ಅನ್ನ ಪರಿಚಯಿಸಿದ್ದಾರೆ. ಸ್ಟಾಪ್ ಟೊಬ್ಯಾಕೋ ಅನ್ನ ಪರಿಚಯ ಮಾಡಕತ್ತಾರ ನೋಡಿ. ಕರ್ನಾಟಕದಲ್ಲಿ 30 ಗ್ರಾಮಗಳನ್ನ ತಂಬಾಕು ಮುಕ್ತ ಗ್ರಾಮ ಅಂತಂದು ಘೋಷಣೆ ಮಾಡಾರದಾರ. ಏನೇನು ಸಮಸ್ಯೆ ಅಪ್ಪ? ಈ ತಂಬಾಕು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದೆ ದೋಮರೆಯ ಮೊದಲ. ಅಲ್ಲ, ಅದೆಂತ ಗೊತ್ತಿದೆ, ಆದ್ರೂ ಇವ್ರು ಬಿಡಂಗಿಲ್ಲಲ್ಲ. ಅಲ್ಲ, ಬೀಡಿ ಸೇತಾರೆ, ಸಿಗರೇಟ್ ಸೇತಾರೆ. ಅದಕ್ಕೆ ಅಲ್ಲ, ಮತ್ತೆ ಈ ತಂಬಾಕು ಸೇವನೆ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಕ ಅನೇಕ ಕಾರ್ಯಕ್ರಮಗಳನ್ನ ಸರ್ಕಾರನು ಮತ್ತೆ ಸಂಘ ಸಂಸ್ಥೆಗಳು ಮಾಡಕತ್ತಾರ. ಪಾಪ, ಸರ್ಕಾರ ರಕ್ಷಣೆ ಮಾಡಬೇಕಂತ ಹೊರಟ್ರೆ ಇವರು ಬೇಡ, ರಕ್ಷಣೆ ಮಾಡೋದ್ ಬೇಡ ಅಂತ ದುಶ್ಚಟಗಳನ್ನ ಕಲ್ತ್ಕೊತಾ ಇದಾರೆ. ಅದಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಅದರಿಂದ ಎಷ್ಟು ಸಾವು ನೋವುಗಳು ಆಗ್ತಾ ಇದಾವ, ಇದನ್ನ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ನೋಡಪ್ಪ. ಅದರಿಂದ ಒಂದ್ ಸ್ವಲ್ಪ ಭಯ ಹುಡ್ತಂದ್ರ ಈ ತಂಬಾಕು ಸೇವನೆ ಮಾಡೋದನ್ನ ಬಿಡ್ತಾರ. ಮತ್ತೆ ಇವರು ಸೇವನೆ ಮಾಡೋದಿರ್ಲಿ, ಧೂಮಪಾನ ಸೇದೋದ್ರಿಂದ ಪಕ್ಕಕ್ಕೆ ನಿಂತಿರ್ತಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಅಂತ ಮಾಡಿದಿ. ಮತ್ತೆ ಬೀಡಿ ಸ್ವಯಂ ಒಬ್ಬ ಪಕ್ಕದ ಇದ್ದವರು ಅವ್ರು ಸೇದೆ ಹೋದ್ರು, ಅವರಿಗೂ ಕೂಡ ಈ ಒಂದು ದುಷ್ಪರಿಣಾಮ ಅವ್ರ ಆರೋಗ್ಯದ ಮೇಲೆ ಆಗ್ತದೆ. ಅಲ್ಲ, ಅದು ಕರೆ ಕೊಟ್ಟಿದ್ದಕ್ಕೆ ಒಂದು ಅರ್ಥ ಸಾರ್ಥಕ ಆಗ್ಬೇಕಂದ್ರೆ ಇದನ್ನೆಲ್ಲಾರು ಪಾಲನೆ ಮಾಡ್ಬೇಕು ನೋಡಪ್ಪ. ಪಾಲನೆ ಅಂದ್ರೆ ನೋಡು, ಈಗೇನು ನಮಗೆ ತಂಬಾಕ್ ಬೇಡ್ರಿ, ನಮಗೆ ಆರೋಗ್ಯ ಬೇಕ್ರಿ, ನಮ್ಗೆ ಬೆಳೆ ಬೆಳೀರಿ. ಹೌದು ಅಲ್ಲಪ್ಪ, ಈಗ ನನಗೆ ಅದೆಲ್ಲ ಬೇಕಾಗಿಲ್ಲ. ಸರ್ಕಾರ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಹಾಕೊಂಡೈತಿ, ತಂಬಾಕು ಸೇವನೆ ಮಾಡಬೇಡ್ರಿ ಅಂತತಿ, ತಂಬಾಕು ತಿನ್ಬಾಡ್ರಿ, ಆರೋಗ್ಯ ಹಾಳಾಕತಿ, ಇದರಿಂದ ಸಾವು ನೋವುಗಳು ಹಾಕವು ಅಂತತಿ, ಜನ ಯಾಕೆ ಕೇಳಾಕತ್ತಿಲ್ಲ ಅಂತ. ಆದ್ರೂ ನಾ ಏನೇ ಹೇಳ್ಬೇಕಂದ್ರು, ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕು, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು. ಅದು ಕರೆಕ್ಟ್. ಸರ್ಕಾರ ಏನು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಸಲಹೆ ಸೂಚನೆಗಳನ್ನ ಕೊಡ್ತದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಅಲ್ಲೋ, ಬೇರೆ ಮಾತಿನಲ್ಲೇ ಮನಿ ಕಟ್ತೀಯಾ? ಹೆಂಗ ಟೀಗೆ ಕುಡಿಸ್ತೀಯ ನೀನು? ಇಲ್ಲ, ಟೀ ರೆಡಿ ಇದೆ, ಮತ್ತೆ ಮಿರ್ಚಿನೂ ಮಾಡಿಟ್ಟಿದ್ದಾರೆ. ವಿಶ್ವ ತಂಬಾಕು ರಹಿತ ದಿನದ ಮಾಹಿತಿಯನ್ನ ಕೇಳಿದ್ರೆ, ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ ಗೌಡ ಹಾಗೂ ಕುಮಾರ್ ಅಗಡಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. ಮರಣ

ಮನವೇ ತುರುವೇಕೆರೆಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದವನ್ನ ಇದುವರೆಗೆ ಆಲಿಸಿದ್ರಿ. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಲಿದೆ. ನಮ್ಮ ನಾಡಿನ ಕೃಷಿರಂಗದಲ್ಲಿ ಕೃಷಿ ಬೆಳೆಗಳಲ್ಲಿ ಗೇಕು ಮತ್ತು ಗರಿಕೆ ಕಳೆ ನಿಯಂತ್ರಣ ಈ ಕುರಿತು ಡಾ ಆರ್ ದೇವೇಂದ್ರ ಅವರೊಂದಿಗೆ ಸಂದರ್ಶನವನ್ನ ಆಲಿಸಬಹುದು. ಕೆಎಸ್ ಶೈಲಜಾ ಮತ್ತು ಸಂಗಡಿಗರು ಹಾಡಿರುವ ಭಜನೆ ಪದವನ್ನು ಕೂಡ ಕೇಳಬಹುದು. ಮತ್ತೆ ನಾಳಿನ ಕೃಷಿರಂಗದಲ್ಲಿ